ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿಯಲ್ಲಿ ವೈವಿಧ್ಯ ಬೆಳೆ ಕುರಿತಾಗಿ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ತಮ್ಮೆಲ್ರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ರಾಮಸಾಗರದ ಯುವ ಪ್ರಗತಿಪರ ರೈತರಾದಂಥ ಪ್ರವೀಣ್ ಅವರು ನಮ್ಮ ಜೊತೆಲಿದ್ದಾರೆ. ತಮ್ಮ ಕೃಷಿ ಜೀವನದಲ್ಲಿ ಅನೇಕ ಬೆಳೆಗಳನ್ನು ಬೆಳೆಯುವಂಥ ಸಾಹಸಿಗರು, ಜೊತೆಗೆ ಒಂದೇ ಬೆಳೆಯನ್ನು ನಂಬಿ ಕೂರದೆ ಇರುವಂಥ ಭೂಮಿಯಲ್ಲಿ ಹಲವು ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ವೈವಿಧ್ಯಮಯ ಬೆಳೆಗಳ ಒಂದು ಬೇಸಾಯದ ಅನುಭವಗಳನ್ನು ಪಡೆದುಕೊಂಡಂಥ ಯುವ ರೈತರು, ಜೊತೆಗೆ ಬೆಳೆಗಳ ಪರ್ಯಾಯ ವ್ಯವಸ್ಥೆಗೆ ಮತ್ತು ಬೆಳೆಗಳ ಬದಲಾವಣೆಯನ್ನು ಕಾಲಕ್ಕೆ ತಕ್ಕನಾಗೆ ಪರಿವರ್ತನೆ ಮಾಡುವುದರಲ್ಲಿ ಪ್ರವೀಣ್ ಅವರು ಬಹಳಷ್ಟು ನಿಪುಣರು. ಇಂಥ ಯುವ ರೈತರು ಜೊತೆಗೆ ಶಿಕ್ಷಣವನ್ನು ಕಲಿತಿದ್ರು ಕೂಡ ಶಿಕ್ಷಣವನ್ನು ತಾವು ಬದಿಗೊತ್ತಿ ಈ ಕೃಷಿಯತ್ತ ಒಲವನ್ನು ತೋರಿದಂಥ ಕೃಷಿಯ ಪ್ರೇಮಿ ಪ್ರವೀಣ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಪ್ರವೀಣ್ ಅವರೇ, ಸಂಕ್ಷಿಪ್ತವಾಗಿ ತಮ್ಮ ಪರಿಚಯ ನಮ್ಮ ಎಲ್ಲ ರೈತ ಬಾಂಧವರಿಗಾಗಿ. ಸರ್, ನಾನು ಇದೇ ರಾಮಸಾಗರ್ ಗ್ರಾಮದಲ್ಲಿರುವಂತನು, ಕೃಷಿ ಕಡೆ ಜಾಸ್ತಿ ಒಲವು ಇದ್ದ ಕಾರಣ ನಾನು ಕೃಷಿನೇ ಆರಿಸ್ಕೊಂಡೆ. ನನ್ನ ಜೀವನದಲ್ಲಿ ನಮ್ಮ ಸ್ವಂತ ಭೂಮಿ ಇಲ್ದಿದ್ರೂ ಗುತ್ತಿಗೆ ಆಧಾರದ ಮೇಲೆ ಭೂಮಿ ತಗೊಂಡು ನಾವು ವ್ಯವಸಾಯ ಮಾಡ್ತಿದ್ವಿ. ನಮ್ಮ ಭೂಮಿಲಿ ಆದಷ್ಟು ಅಂದರೆ ಬೇರೆ ಬೇರೆ ರೀತಿ ಬೆಳೆ ಬೆಳೆಯೋಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಒಂದು ರೈತರು ಒಂದೇ ಬೆಳೆಯಲ್ಲಿ ಅವಲಂಬನೆ ಇರದೆ ಕಾಲಕ್ಕೆ ತಕ್ಕಂತೆ ಬೆಳೆಗಳನ್ನ ಬದಲಾಯಿಸಿ ನಾವು ಬೆಳೆ ಬೆಳೆಯೋದ್ರಿಂದ ಅನುಕೂಲತೆಗಳು ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ಸರ್. ಹಾಗೆ ತಮ್ಮ ಕುಟುಂಬದ ಪರಿಚಯ? ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಹೆಂಡತಿ, ಇಬ್ಬರು ತಂಗಿಯವರು ಇದ್ದಾರೆ. ಒಬ್ಬರು ಅಕ್ಕವ್ರನ್ನ ಮದುವೆ ಆಗಿದೆ ಇವಾಗಲೇ. ಇಬ್ಬರು ತಂಗಿಯವರು BEd ಓದ್ತಾ ಇದ್ದಾರೆ ಇವಾಗ. ನನ್ನ ಒಬ್ಬ ಮಗ ಇದ್ದಾನೆ. ಪ್ರವೀಣ್ ಅವರೇ, ಶಿಕ್ಷಣವನ್ನು ಮುಗಿಸಿದಂಥ ಪ್ರವೀಣ್ ಅವರು, ಅದೆಷ್ಟೋ ನಮ್ಮ ವಿದ್ಯಾರ್ಥಿ ಯುವ ಮಿತ್ರರನ್ನು ಕಂಡಾಗ ಸರ್ಕಾರಿ ನೌಕರಿನೋ ಅಥವಾ ಒಂದು ಪ್ರತಿಷ್ಠಿತ ಸಂಸ್ಥೆಯ ನೌಕರಿಗಾಗಿ ಅಲೆದಾಡುವಂಥ ಮತ್ತು ಅದಕ್ಕೆ ಅಂಟಿ ಕುಳಿತುಕೊಳ್ಳುವಂಥ ಒಂದು ವ್ಯವಸ್ಥೆನ ಕಾಣ್ತವೆ. ಆದರೆ ತಾವು ಅದಕ್ಕೆ ವಿಭಿನ್ನವಾಗಿ ಒಂದೆಡೆ ನಮ್ಮ ಜಾಗತಿಕ ಜ್ಞಾನಕ್ಕಾಗಿ ಮತ್ತು ನಮ್ಮ ಬುದ್ಧಿವಂತಿಕೆಗೆ ಕೌಶಲ್ಯತೆಗಾಗಿ ಒಂದೆಡೆ ಜ್ಞಾನ ಶಿಕ್ಷಣವಾದರೆ ಮತ್ತೊಂದೆಡೆ ಕೃಷಿಯತ್ತ ನನ್ನ ಒಲವು ಅನ್ನುವಂತ ಒಂದು ಮಹತ್ತರವಾದ ಒಲವನ್ನ ತೋರಿದ್ದೀರಿ ಕೃಷಿಯ ಕಡೆಗೆ, ಕಾರಣ ಏನು ಅಂತ? ಕಾರಣ ಅಂದ್ರೆ ಏನಿಲ್ಲ ಸರ್, ಇವಾಗ ವಿದ್ಯಾಭ್ಯಾಸ ಅನ್ನೋದು ಜ್ಞಾನಕ್ಕೆ ಸೀಮಿತವಾಗಿರ್ಬೇಕು. ಅದು ಬಿಟ್ಟು ನಾವು ಎಲ್ಲರೂ ಕೆಲಸನೇ ಅನ್ವರ್ಸ್ಕೊಂಡು ಹೋದ್ರೆ ಭೂಮಿ ವ್ಯವಸಾಯ ಬೆಳೆ ಬೆಳೆಯೋದು ಅದು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಡಿಮೆ ಆಗುತ್ತೆ ಅಂತ ಇದರಿಂದ ಅದರಲ್ಲಿ ನಾವು ಬೇರೆಯವ್ರ ಕೈ ಕೆಳ ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತದ್ದೇ ಲಾಭ ಇರಲಿ ನಷ್ಟ ಇರಲಿ ನಮ್ಮ ಸ್ವಂತದ್ದೇ ಇರುತ್ತೆ ಅನ್ನೋದು ಒಂದು ನಮಗೆ ಹೆಮ್ಮೆ ಇರುತ್ತೆ ಸರ್. ಆದ ಕಾರಣ ನಾವು ಕೃಷಿನೇ ಆಯ್ಕೆ ಮಾಡ್ಕೊಂಡಿದ್ದೆ. ಪ್ರವೀಣ್ ಅವರೇ, ಹೇಳಿ ಕೇಳಿ, ಸಾಂಪ್ರದಾಯಿಕ ಕುಟುಂಬ, ತಾವು ಶಿಕ್ಷಣವನ್ನು ಕಲಿತು ನೇರವಾಗಿ ಕೃಷಿಯ ಭೂಮಿ ಕಡೆ ಗಮನ ಹರಿಸಿದಾಗ ಎಲ್ಲವೂ ಕೂಡ ಹೊಸದು. ಆ ಸಂದರ್ಭದಲ್ಲಿ ಪ್ರವೀಣ್ ಅವರಿಗೆ ಭೂತಾಯಿಯ ಮಡಿಲಿಗಿಳಿದಾಗ ಒಂದಿಷ್ಟು ಕಷ್ಟ, ಒಂದಿಷ್ಟು ಬೇಸರ ಕೂಡ ಆಗಿರೋದು ಸಹಜ ಅಲ್ವಾ ಸರ್? ಅದು ಮಾಮೂಲಿ ಅಂತ ಎಲ್ಲರಿಗೆ ಆಗೋದೇ ಸರ್ ಅದು. ಆದರೆ ನಾವು ಮೊದಲಿಂದ ಒಂದು ಸ್ವಲ್ಪ ಮಟ್ಟಿಗೆ ಕೃಷಿ ಚಟುವಟಿಕೆಯಲ್ಲೇ ನಾವು ಭಾಗವಹಿಸಿದ್ರಿಂದ ನನಗೆ ಅಷ್ಟೊಂದು ಏನು ತೊಂದರೆ ಅನ್ನಿಸ್ಲಿಲ್ಲ. ಆದ್ರೆ ನಾವು ಹೊಸದಾಗೆ ಓದ್ ಮುಗಿದ ಕೂಡಲೇ ನಾವು ಕೃಷಿಗಿಳಿಯುತ್ತಾ ಅಂದ್ರೆ ಸ್ವಲ್ಪ ತೊಂದರೆಗಳು ಬರ್ತವೆ, ಆದ್ರೆ ಅದು ಮೆಟ್ಟು ನಿಂತ್ರೇ ಮುಂದೆ ನಮಗೆ ಅನುಕೂಲಗಳು ಇದಾವೆ ಅಂತಂತೇಳಿ ನಾನು ಹೇಳಿಕೆ ಸರ್. ಪ್ರವೀಣ್, ಆರಂಭಿಕವಾಗಿ ತಾವು ಕೃಷಿಯತ್ತ ಒಲವು ತೋರಿದ ದಿನಗಳಲ್ಲಿ ತಮ್ಮ ಇರುವಂತ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ಮತ್ತೆ ತಾವು ಬಹಳಷ್ಟು ಮುತುವರ್ಜನೆ ವಹಿಸಿ ಯಾವ್ಯಾವ ತರನಾದ ಬದಲಾವಣೆಯನ್ನ ಮಾಡಿದ್ರಿ ಅಂತ? ಸರ್, ನಮ್ದ್ರಲ್ಲಿ ಮೊದಲಿಗೆ ಕಾಕಡ ಮಲ್ಲಿಗೆ ಇತ್ತು ಸರ್. ಅದು ಬಿಟ್ಟು ಮಾವಿನ ತೋಟಗಳಿದ್ವು. ನಾವು ಬೇರೆಯವ್ರ ಏನು ಕುಮಿನ ನಾವು ಏನು ಮಾಡ್ತೀವಲ್ಲ ಮಾವಿನ ತೋಟಗಳು ತೆಗೆದ್ರು, ಭಾಳ ಹಳೆ ಮಾವಿನ ಗಿಡಗಳು ಇದ್ದ ಕಾರಣ. ಆಮೇಲೆ ನಾವು ಬಂದಮೇಲೆ ಮಲ್ಲಿಗೆಯಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡಿದ್ವಿ. ಮಲ್ಲಿಗೆ ಹೂವಿನಲ್ಲೇ ಟೈಮ್ನ ಚೇಂಜಸ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಅದರಲ್ಲಿ ಅಲ್ಪ ಸ್ವಲ್ಪ ಯಶಸ್ವಿ ಕಂಡ್ವಿ. ಅದರಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ಬಾಳೆ ಬೆಳೆ, ಬಾಳೆ ಮುಗೀತಂತಂದ್ರೆ ಭತ್ತ ನಾಟಿ ಮಾಡಿದ್ವಿ. ಇತ್ತೀಚೆಗೆ ಮೆಣಸಿನ ಗಿಡಗಳನ್ನು ಇಟ್ಟಿವಿ. ಆ ಮೆಣಸಿನಿಂದಲೇ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲದ ಕಾರಣ ಸ್ವಲ್ಪ ಕೈ ಸುಟ್ಕೊಂಡ್ವಿ. ಅದರನ್ನು ಸರಿ ಮಾಡ್ಕೊಂಡ್ವಿ, ಅದನ್ನ ಸುಧಾರಿಸ್ಕೊಂಡ್ವಿ. ಮುಂದೇನೋ ಇದೆ ಭತ್ತ ಮಲ್ಲಿಗೆ ಮತ್ತು ಬೇರೆ ತೆಂಗಿನ ತೋಟಗಳನ್ನ ನಾವು ಲೀಸಿಗೆ ತೊಗೊಂಡು ಅದನ್ನೂ ಮಾಡ್ತಿದ್ವಿ. ಅದು ಬಿಟ್ಟರೆ ಈ ಹೊಸ ಬೆಳೆಯಲ್ಲೇ ಪ್ರಯೋಗ ಮಾಡ್ಬೇಕನ್ನೋದೇ ನನ್ನ ಅನಿಸಿಕೆ ಸರ್. ಈ ಮುಂದೇನೋ ವಿಳೆದೆಲೆ ತೋಟ ಮಾಡ್ಬೇಕಂತೇಳಿ ಒಂದು ಇದೆ. ಮುಂದಿನ ವರ್ಷಕ್ಕೆ ಅದನ್ನೊಂದು ಒಂದು ಅರ್ಧ ಎಕರೆಷ್ಟು ಮಾಡ್ಕೊಬೇಕಂತೇಳಿ ಮುತುವರ್ಜಿ ವಹಿಸಿ ಭೂಮಿನ ರೆಡಿ ಮಾಡ್ತಾ ಇದ್ದೀನಿ. ಪ್ರವೀಣ್ ಅವರೇ, ನಮ್ಮ ರಾಮಸಾಗರದ ಕೃಷಿ ಜೀವನದ ಒಂದು ವ್ಯವಸ್ಥೆಯನ್ನು ಕಂಡಾಗ ಇಲ್ಲಿ ಸಾಂಪ್ರದಾಯಿಕ ಬೆಳೆಗಳು ಜೊತೆಗೆ ಆಹಾರ ಏತರ ಬೆಳೆಗಳಾದಂಥ ಈ ಬಾಳೆ ಇರ್ಬೋದು ಅಥವಾ ಇತ್ತೀಚೆಗೆ ರೇಷ್ಮೆ ಬೆಳೆಯನ್ನು ಬೆಳೆಯುವಂಥ ಸಾಕಷ್ಟು ರೈತರು ಹೆಚ್ಚಾಗ್ತಾ ಇದ್ದಾರೆ. ಆದರೆ ಅವೆರಡಕ್ಕೂ ಕೂಡ ವಿಭಿನ್ನವಾಗಿ ಕಬ್ಬು, ಬಾಳೆ, ರೇಷ್ಮೆ ಇವುಗಳನ್ನು ಹೊರತುಪಡಿಸಿ ಇತರೆ ಬೆಳೆಗಳನ್ನು ಬೆಳೀಲಿಕ್ಕೆ ಮನಸ್ಸು ಮಾಡಿದ್ದೀರಿ. ಆದರೆ ತಾವು ಅನುಸರಿಸಿದಾಗೇ ಈ ಬೆಳೆಯ ವೈವಿಧ್ಯತೆ ಪದ್ಧತಿ ಹೇಗೆ ಭೂಮಿಯ ಫಲವತ್ತತೆಯನ್ನಾಗಲಿ ಅಥವಾ ರೈತರನ್ನು ಕೈ ಹಿಡಿಲಿಕ್ಕೆ ಈ ಬೆಳೆಗಳು ಹೇಗೆ ಸಹಕಾರಿಯಾಗ್ತವೆ ಅಂತ ನಂಬಿಕೆ ತಮ್ಮದು? ಸರ್, ಭೂಮಿಗೆ ನಾವು ಆದಷ್ಟು ಖರ್ಚು ಕಡಿಮೆ ಮಾಡ್ಬೇಕು ಸರ್. ಅದನ್ನ ಭೂಮಿಗೆ ನಾವು ಅತಿ ಹೆಚ್ಚಾಗಿ ಖರ್ಚು ರಾಸಾಯನಿಕ ಗೊಬ್ಬರಗಳನ್ನ ಏನು ಉಪಯೋಗ ಮಾಡ್ತೀವಿ ಅದರಿಂದ ಜಾಸ್ತಿ ನಮ್ಮ ಭೂಮಿಗೆ ಹಾನಿ ಆಗ್ತಾ ಇದೆ. ಇಲ್ಲಿಂದ ರೈತರಿಗೆ ಆದಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಕೆಲವಾರು ಜನಕ್ಕೆ ಇದೆ, ಆದರೆ ಎಲ್ರಿಗೂ ಇಲ್ಲ. ಜಾಸ್ತಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗೋದು, ಮುಂದಿನ ಬೆಳೆಗೆ ಕುಂಠಿತ ಮಾಡಕತ್ತೆ ಸರ್. ಅದು ಇವಾಗ ಏನು ಇತ್ತೀಚೆಗೆ ಸ್ಕೀಮ್ ಮಾಡ್ತಾ ಇದ್ದಾರೆ ಅಂತದನ್ನ ತಾಲೂಕಿಗೆ ಒಂದು ರೀತಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಮಾಡ್ತಿದ್ದಾರಂತೆ. ನಾವು ಇವಾಗ ಮುಂದಿನ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಏನಾದರೂ ಮಣ್ಣನ್ನು ನಾವು ಪರೀಕ್ಷೆ ಮಾಡಿಸಿ ನಮ್ಮ ಭೂಮಿಗೆ ಯಾವ್ದು ಬೇಕೋ ಅದನ್ನಷ್ಟೇ ಆ ಪೌಷ್ಟಿಕಾಂಶತೆ ಏನನ್ನು ಕೊಟ್ಟಿವಿ ಅಂತಂದರೆ ಅದರಿಂದ ಮುಂದೆ ಇನ್ನೂ ಹೆಚ್ಚು ಬೆಳೆ ಬೆಳೆಯಬೋದು, ಖರ್ಚು ಕಡಿಮೆ ಮಾಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ಸರ್. ನಾವು ಅದೇ ರೀತಿ ನಾವು ಸಾವಯವ ಕೃಷಿನ ನಾನು ಜಾಸ್ತಿ ನಂಬ್ಕೊಂಡೋನು. ಸಗಣಿ ಗೊಬ್ಬರನ ಮತ್ತು ಈ ಕೃಷಿ ಇಲಾಖೆಯಲ್ಲಿ ಸಿಗೋಂಥ ಸಾವಯವ ಗೊಬ್ಬರನೇ ಜಾಸ್ತಿ ಉಪಯೋಗ ಮಾಡೋದು. ನಾವು ರಾಸಾಯನಿಕ ಕಡೆ ಹೆಚ್ಚಿಗೆ ಒಲವು ಇಲ್ಲ ಸರ್. ಈಗಾಗಲೇ ಸರ್ಕಾರದ ಆಶಯದಂತೆ ರೈತರ ಪ್ರಾಥಮಿಕವಾದಂಥ ಒಂದು ಗಮನ ಮಣ್ಣಿನತ್ತ ಅನ್ನುವಂಥ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷಾ ಸಂಚಾರಿ ಘಟಕಗಳನ್ನು ಕೂಡ ಆರಂಭ ಮಾಡಿದೆ. ಮೊಬೈಲ್ ವ್ಯಾನ್ ಮುಖಾಂತರ ತಜ್ಞರು ನೇರವಾಗಿ ನಿಮ್ಮ ಹೊಲಕ್ಕೆ ಆಗಮಿಸಿ ಆ ಮಣ್ಣನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿದ್ದಾರೆ. ಅಂಥ ಸೌಲಭ್ಯವನ್ನು ಕೂಡ ತಾವು ಪಡೆದುಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಪ್ರವೀಣ್ ಅವರೇ, ಈಗಾಗಲೇ ತಾವು ಹೇಳ್ತಿದ್ದಾರೆ ಸಾವಯವ ಕಡೆ ಸಾಕಷ್ಟು ಒಲವಿದೆ ಅಂಥೇಳಿ. ಅತೀ ಕಡಿಮೆ ಖರ್ಚಿನ ಒಂದು ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳುವಂಥ ಒಂದು ಇಚ್ಛೆ ವರ್ಷ ಈ ಒಂದು ಯೋಜನೆ ಬಹಳಷ್ಟು ಆದರ್ಶ ಮತ್ತು ಇತ್ತೀಚಿನ ದಿನಗಳಿಗೆ ಅವಶ್ಯಕತೆಯನ್ನು ಹೊಂದಿರುವಂಥ ಒಂದು ಸಂಗತಿ ಸರಿ. ಇನ್ನು ಈ ಬೇರೆ ಬೇರೆ ಮೆಣಸಿನ ಬೆಳೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಾದಂಥ ಎಲೆ ಬಳ್ಳಿ ಬೇಸಾಯ ಇರ್ಬೋದು, ಇವುಗಳಿಗತ್ತು ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ. ಆದರೆ ಈ ಭಾಗದಲ್ಲಿ ಇವೆಲ್ಲವೂ ಕೂಡ ಹೊಸ ತರನಾದಂಥ ಒಂದು ಬೆಳೆಗಳು, ಹಾಗಾಗಿ ಇವುಗಳಿಗೆ ಬೇಕಾದಂಥ ಪೂರಕ ಅಗತ್ಯವಾದ ಮಾಹಿತಿಗಳ ಸಂಗ್ರಹಣೆ ಅವುಗಳನ್ನೆಲ್ಲ ಎಲ್ಲಿಂದ ಹೇಗೆ ಪಡೆದುಕೊಳ್ತೀರಿ ತಾವು? ಸರ್, ನಾವು ಇವಾಗ ದೂರದಿಂದ ಎಲೆ ಬೇಸಾಯ ಮಾಡ್ಬೇಕಂತ ನಾನು ಮುಂದಿನ ವರ್ಷದಲ್ಲಿ ಏನು ಎಲೆ ತೋಟ ವಿಳೆದೆಲೆ ತೋಟ ಮಾಡ್ಬೇಕಂತ ಅನ್ಕೊಂಡಿನಿ. ಇದ್ರ ಬಗ್ಗೆ ನಾನು ಮಾಹಿತಿನ ಹೊನ್ನಳ್ಳಿ ಆ ಕಡೆ ಯಥೇಚ್ಛವಾಗಿ ವಿಳ್ಯದೆಲೆ ಬೆಳೆಗಾರರು ಇದ್ದಾರೆ ಸರ್, ಅವ್ರ ಹತ್ರ ಹೋಗಿ ಆದಷ್ಟು ಮಾಹಿತಿನ ನಾನು ತಿಳ್ಕೊಂಡು ಬಂದೀನಿ. ಇದ ತಿಳ್ಕೊಂಡು ಬಂದು ಇದ್ರ ಮುಂದೆ ನಮ್ಮ ಭೂಮಿಯಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕಂತೇಳಿ ಅದೇ ಆಲೋಚನೆಯಲ್ಲಿದ್ದೀವಿ. ಇವಾಗ ಸಮಯ ಮುಗ್ದೋದ ಕಾರಣ, ಅಂದರೆ ನಾವು ನಾಟಿ ಮಾಡೋಕ್ಕೆ ಸಮಯ ಇಲ್ಲದ ಕಾರಣ ಅದನ್ನು ನಾವು ಮುಂದಿನ ವರ್ಷಕ್ಕೆ ಮಾಡೋಣ ಅಂತೇಳಿ ಅದನ್ನ ಬಿಟ್ಕೊಂಡಿದ್ದೀವಿ ಸರ್. ಇದು ಹೆಚ್ಚಿಗೆ ಇವಾಗ ಪ್ರಗತಿಪರ ರೈತರು ಯಾರು ಇರ್ತಾರೆ, ಇವಾಗ ಆ ಬೆಳೆಯಲ್ಲಿ ಯಾರು ಪರಿಣಿತಿ ಹೊಂದಿರ್ತಾರೆ ಅವ್ರ ಹತ್ರ ನಾವು ತಿಳ್ಕೊಳೋದು ಭಾಳ ಒಳ್ಳೇದನ್ಸುತ್ತೆ ಸರ್. ನಾವು ಕೃಷಿ ಇಲಾಖೆಯಲ್ಲೂ ಅವರು ನೂರಾರು ಬೆಳೆ ಬಗ್ಗೆ ಹೇಳ್ತಾರೆ. ಒಟ್ಟಲ್ಲಿ ಪ್ರಾಯೋಗಿಕ ಸಿದ್ಧಾಂತಗಳಿಗಿಂತ ಅನುಭವಿಕ ನುಡಿಗಳು, ಅನುಭವದ ಕಾರ್ಯಚಟುವಟಿಕೆಗಳು ನಮಗೆ ಎಷ್ಟು ಪರಿಣಾಮಕಾರಿಯಾಗಿ ಪ್ರಭಾವ ಬೀರ್ತವೆ ಅನ್ನೋಂಥ ನಂಬಿಕೆ ಉಳ್ಳಂಥ ಪ್ರವೀಣ್ ಅವರೇ, ಇನ್ನು ಈಗಾಗಲೇ ಹೊಸ ಹೊಸ ಬೆಳೆಗಳತ್ತ ತಿರುಗಿ ನೋಡ್ತಾ ಇದ್ದೀರಿ, ಇನ್ನು ತಮ್ಮ ಮನೆಯ ಸಾಂಪ್ರದಾಯಿಕ ಬೆಳೆಗಳಾದಂಥ ಈ ಬಾಳೆ ತೋಟ ಇರ್ಬೋದು ಅಥವಾ ಈ ಭತ್ತದ ಒಂದು ನಾಟಿ ಕ್ರಮ ಇರ್ಬೋದು, ಭತ್ತದ ಬೇಸಾಯ ಪದ್ಧತಿ ಇರ್ಬೋದು, ಇವುಗಳನ್ನ ಎಲ್ಲ ಒಂದು ಕಡೆ ಹಿಂದೆ ಕಾಣಿಸ್ತಿರತ್ತವೆ, ಅವುಗಳನ್ನು ಕೂಡ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಿರೋ ಹೇಗೆ? ಬಾಳೆ ಅನ್ನೋದು ಬಹುವಾರ್ಷಿಕ ಬೆಳೆ ಸರ್. ನಾವು ಬಾಳೆ ಮುಗಿದ ಕೂಡಲೇ ಮತ್ತೆ ಒಂದು ಎರಡು ಬೆಳೆನ ಭತ್ತ ಮಾಡ್ಕೋಬೇಕು. ನಾವು ಯಾವುದೇ ಇವಾಗ ಬೆಳೆಗಳನ್ನ ಹಿಂದ್ಗಡೆ ಹಾಕೋಂತ ಹೋಗೋದು ಒಳ್ಳೇದಲ್ಲ ಸರ್, ಯಾಕಂದ್ರೆ ಒಂದರಲ್ಲೇ ಅವಲಂಬನೆ ಆಗ್ಬಾರ್ದು. ಇವಾಗ ನಾವು ಏಲಕ್ಕಿ ಬಾಳೆ ಬೆಳೀತಾರೆ, ಎರಡರಿಂದ ಮೂರು ವರ್ಷ ಫಸಲಿರುತ್ತೆ. ಸುಗಂಧಿ ಅಂದರೆ 8-10 ವರ್ಷ ನಾವು ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಆ ರೀತಿ ಬೆಳೆ ಹೆಚ್ಚಿಗೆ ಇರುತ್ತೆ ಸರ್. ಅದು ನಾವು ತೆಗೆದು 1-2 ವರ್ಷ ಭತ್ತನೂ ನಾಟಿ ಮಾಡ್ಬೋದು. ಆ ಭತ್ತ ಇನ್ನು ಸ್ವಲ್ಪ ದಿನದಲ್ಲಿ 3-4 ತಿಂಗಳಲ್ಲಿ ಭತ್ತ ಮುಗಿದೋಗುತ್ತೆ, ಕಟಾವಿಗೆ ಬಂದ್ಬಿಡುತ್ತೆ. ಅದಾದಮೇಲೆ ಮತ್ತೆ ನಾವು ರಿಪೀಟ್ ಆಗಿ ನಾವು ಬಾಳೆನ ನಾಟಿ ಮಾಡ್ಕೋಬೋದು. ಈ ರೀತಿ ನಾವು ಅದು ಆ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು ಸರ್. ನಮಗೆ ಯಾವ ರೀತಿ ಯಾವ ಸೀಸನ್ಗೆ ಏನು ಸಿಗುತ್ತೆ ಆ ಬೆಳೆ ಕಡೆ ಸ್ವಲ್ಪ ಮಟ್ಟಿಗೆ ಒಲವು ಇದ್ದರೆ ಎಲ್ಲ ಕಾಲಕ್ಕೂ ದುಡ್ಡು ಸ್ವಲ್ಪ ಸ್ವಲ್ಪವಾಗಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರವೀಣರೇ, ಇರುವಂಥ ಭೂಮಿ ಸೀಮಿತವಾದದ್ದು, ಆದರೆ ಆ ಸೀಮಿತವಾದ ಭೂಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಯಾವ್ಯಾವ ಹವಾಗುಣಕ್ಕೆ ಅನುಸಾರವಾಗಿ ಅಥವಾ ಒಂದು ಕಾಲಕ್ಕೆ ತಕ್ಕನಾಗೆ ಬೆಳೆಯ ನಾಟಿ ಕ್ರಮ ಬಿತ್ತನೆ ಕ್ರಮದಿಂದ ಹಿಡಿದು ಅವುಗಳ ನಿರಂತರವಾದಂಥ ಒಂದು ಬೇಸಾಯದ ಅನುಭವವನ್ನು ಹೇಗೆ ನಿರ್ವಹಿಸ್ತೀರಿ? ಯಾಕಂದರೆ